ಚೆನ್ನಾಗಿದೆ. ಮೂರು ಇದು ಕೂಡ ಪದಗುಚ್ಛಗಳು ಮೂರು ತುಂಬಾ ಚೆನ್ನಾಗಿತ್ತು. ಸಮಯದ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ಮತ್ತು ಈ ಈ ಸಮಯ ಈ ಕ್ಷಣ ಈ ದಿನ ಮತ್ತೆ ಸಿಗೋದಿಲ್ಲ ನೋಡಿ ನಮಗ್ ಮತ್ತೆ ಮುಂದೆ. ಹಾಗಾಗಿ ನಮಗ್ ಸಿಕ್ಕ ಸಮಯವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ನಾಳೆ ಮಾಡ್ತೀನಿ ಮತ್ತೆ ಯಾವಾಗ ಮಾಡ್ತೀನಿ ಅಂತ ಮುಂದಕ್ಕೆ ಹಾಕೋದು ಅದ್ ನಾಳೆ ಅನ್ನೋದು ಭವಿಷ್ಯ ಅದು ಬೇಕಾಗಿಲ್ಲ. ಆ ಹಿಂದೆ ಭೂತಕಾಲ ಅದು ಬೇಕಾಗಿಲ್ಲ. ವರ್ತಮಾನ ನಮ್ಮ ಕೈಯಲ್ಲೇ ಇದೆ. ನಾವ್ ಏನ್ ಸಾಧನೆ ಮಾಡ್ಬೇಕಾದ್ರು ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿ ಅನ್ವಯವಾಗೋ ಹಾಗೆ ಹೇಳ್ತಾರೆ ಇದನ್ನ. ಎಲ್ಲರಿಗೂ ಅನ್ವಯಿಸುತ್ತೆ. ಒಟ್ಟಿನಲ್ಲಿ ನಮ್ಮ ಕೈಯಲ್ಲಿರುವ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳುತ್ತೆ ಮೇಡಮ್ ಈ ಒಂದು. ಮತ್ತೆ ಸಮಯನ ಮತ್ತೆ ಸೃಷ್ಟಿಸ್ಕೊಳಕ್ ಆಗಲ್ಲ, ಏನ್ ಬೇಕಾದ್ರು ತರಬಹುದು. ಅರ್ಧ ಗಂಟೆ ಹೌದು ಕಳೆದುಹೋದ ಸಮಯ ಮತ್ತೆ ಬರೋದಿಲ್ಲ, ಮತ್ತೆ ಬರೋದಿಲ್ಲ. ಹಾಗಾಗಿ ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಬಹಳ ಚೆನ್ನಾಗಿದೆ. ಬಹಳ ಅರ್ಥವತ್ತಾದ ಒಂದು ವಾಕ್ಯ ಮೇಡಮ್. ಹೌದು ಮೇಡಮ್, ಮತ್ತೆ ಕ್ಷಣ ಕ್ಷಣವು ಅಮೂಲ್ಯ ಅಲ್ವಾ. ಏನ್ ಬೇಕಾದ್ರೂ ತರಬಹುದು ನಾವು, ಆದ್ರೆ ಸಮಯನ ಮತ್ತೆ ಕೊಳ್ಳಕ್ಕಾಗಲ್ಲ. ಈಗ ಅರ್ಧ ಗಂಟೆ ಪ್ರೋಗ್ರಾಮ್, ಮೂರು ಪದಗುಚ್ಛ ಕೊಟ್ಟೆ, ಸಮಯ ಮುಗ್ದೆ ಹೋಯ್ತು. ಎಷ್ಟು ಜನ ಫೋನ್ ಮಾಡ್ತಾ ಇದಾರೆ, ಯಾರಿಗೆ ಸಿಕ್ಕಿತ್ತು ಅವ್ರ ಅದೃಷ್ಟವಂತರು ಅನ್ಕೋಬೇಕು. ಹಂಗಾಗಿ ಅಷ್ಟು ಅಮೂಲ್ಯವಾದಂತದ್ದು ಸಮಯ. ನಾಳೆ ಎಂಬುವ ಮನೆ ಹಾಳು ಅಂತ ಹೇಳ್ತಾರೆ, ನಾಳೆ ಮಾಡ್ತೀನಿ ನಾನು ಯಾವಾಗ ಮಾಡ್ತೀನಿ ಅನ್ನೋದ್ ಬೇಡ. ಇವತ್ತು ಸಿಕ್ಕಿದೆ, ಇವತ್ತು ನಮ್ ಕೈಯಲ್ಲಿದೆ. ನಾವು ಅದನ್ನ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ ಅದನ್ನ. ಖಂಡಿತ ಮೇಡಮ್, ಕರೆ ಮಾಡಿದ್ಕೆ ಧನ್ಯವಾದಗಳು. ಸಮಯ ಅಭಾವವಾಗಿದೆ ಹಾಗಾಗಿ ನಮಸ್ತೆ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಕೇಳಿದ್ರೆ ಇದುವರೆಗೂ ಪದ ಸಂಪದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಅನಿತಾ ಎಸ್ಜಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಎಸ್ವಿ ತಾರಾನಾಥ್ ಹಾಗೂ ಲೋಕೇಶ್. ಕೇಳಿದ್ರೆ ಇದಾಗಿತ್ತು ಇಂದಿನ ಪದ ಸಂಪದ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಬ್ಬಾ, ನಿಮ್ ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ಗೆ ಬಂದಾಗ್ನಿಂದನೂ ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೇ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರು. ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಡಿ ಸುಜಲಾದೇವಿ. ಬರಪ್ಪ ಶಂಕರಣ್ಣ. ಏನು ತಗಿ ಟೋಪಿ, ಇನ್ ಚಳಿ ಕಡಿಮೆ ಆಗಿಲ್ವಾ? ಏ ಚಳಿ ಕಡಿಮೆ ಆಗ್ಲಿಲ್ಲ ನನಗೆ, ಯಾಕೆಂತಂದ್ರೆ ಸ್ವಲ್ಪ ಓಡಾಟ ಜಾಸ್ತಿ ಅಲ್ಲಪ್ಪ. ಹೊರಗಡೆ ಹೋದ್ರೆ ಸಾಕು ಆ ಟೋಪಿ ಇಲ್ಲ ಮೇಲ್ಗಡೆ ಕಂಬಳಿ ಇಲ್ಲ ಅಂತಂದ್ರೆ ಭಾರಿ ಹಿಂಸೆ ಆಯ್ತದ. ಆದ್ರೂ ತಕ್ಷಣಕ್ಕೆ ಗುರುತಿಡೋದ್ ಕಷ್ಟ ಆಯ್ತದೆ. ನೀನು ಮಾಸ್ಕು ಹಾಕೊಂಡು ಆ ಟೋಪಿನೂ ಹಾಕೊಂಡು ಹಿಂಗ್ ಬಂದ್ಬಿಟ್ರೆ ಚಳಿ ಕಡಿಮೆ ಆಗೈತಲ್ಲ ತಗಿ. ಏನೊಂದು 2 ತಿಂಗಳು ಬಿಡು, ಏನು ಕಷ್ಟ ಆಗಲ್ಲ. ಶಿವರಾತ್ರಿ ಹಬ್ಬ ಬರ್ಬೇಕು, ಆಗ ನೋಡೋ ಕಡಿಮೆ ಆಯ್ತದೆ. ಹೇಳಲ್ವಾ ಶಿವ ಶಿವ ಅಂತ ಹೋಗ್ತದಂತೆ ಚಳಿ, ಅಲ್ಲಿ ತನಕ ಹಂಗೆ ಇದು. ಶಿವರಾತ್ರಿ ವರೆಗೂ ಫುಲ್ ಪ್ಯಾಕಿಂಗ್. ನಾನು ಹಂಗಂತೀಯ ಇಲ್ಲ ಅಂತ ಅಂದ್ರೆ ಮತ್ತೆ ಅದು ನಾನು ಅವೆಲ್ಲ ತೆಗಿಯೋದು ಓಡಾಡೋದು ಗಾಳಿ ಅಂತ ಅಂದನೆ ಶೀತ ಅಂತ ಅಂದನೆ ಅದು ಶೀತ ಆಗೋದು, ಕೆಮ್ಮಲು ಬರೋದು, ಜ್ವರ ಬರೋದು, ಅದು ಬತ್ತಲ್ಲ ಅಂತ ನೀವ್ಯಾರು ನನ್ನ ಹತ್ರ ಬರ್ದಂಗಿರೋದು. ಮನೇಲಿ ಟಿವಿ ಅದು ನೀನು ಹೋಗಿ ಟೆಸ್ಟ್ ಮಾಡಿಸ್ಕೊಂಬ ಟೆಸ್ಟ್ ಮಾಡಿಸ್ಕೊಂಬ ಅಂತ ಹೇಳ್ಬಿಟ್ಟು ಇವೆಲ್ಲ ಯಾರಿಗೆ ಬೇಕಪ್ಪ ಇವೆಲ್ಲ. ಅದಕ್ಕೆ ಅದ್ ಏನಾರೋ ಆಗ್ಲಿ ಶಿವರಾತ್ರಿ ಕಳೆಯುವವರೆಗೂ ನಮ್ ಸುಬ್ಬಕ್ ಹೇಳ್ದಂಗೆ ಅದ್ ತೆಗಿಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನೋಡು ಅಪರೂಪಕ್ಕೆ ಬಂದ್ಬಿಟ್ಟವಳು ಸುಬ್ಬಕ್ಕ. ಅಪರೂಪ ಅಂದ್ರೆ ಭಾರಿ ಅಪರೂಪ ಆಗ್ಬಿಟ್ಲಪ್ಪ ಅವಳಂತವೆ. ಯಾಕೆ ಅಂತ ಅಂದ್ರೆ ಮೊದ್ಲು ಹಂಗ ಬರೋಳು, ಯಾಕೋ ಈಗ ಭಾರಿ ಅಪರೂಪ ಆಗ್ಬಿಟ್ಲು. ಸುಬ್ಬಕ್ಕ ಇನ್ನೇನು ವಿಶೇಷ ಹೇಳಣ. ಸುಬ್ಬಕ್ಕ ನಾವೆಲ್ಲ ಮಾತಾಡ್ತೀವಲ್ಲಪ್ಪ ಹಿಂಗೆ ನೇರ ನೇರ ಮಾತಾಡ್ಬಿಡ್ತೀವಲ್ಲ ಅದೆಲ್ಲ ಹಿಡಿತಾ ಇಲ್ಲ. ಹಂಗಲ್ಲ, ನಾ ಬರೋಣ ಅಂತಾನೆ ಇದ್ದೆ. ಈ ಕೊರೋನಾ ಬೇರೆ ಎದುರಿಸ್ತಾರ ಜನ, ಅದ್ರಲ್ಲಿ ಬೇರೆ ಒಮೆಕ್ರಾನ್ ಬೇರೆ, ಅದು ಇನ್ನು ಎಂತೆಂತವೋಗಳು ಹೆಸರುಗಳೆಲ್ಲ ಹೇಳ್ತಾರಲ್ಲ, ಯಾಕೆ ಬೇಕು? ನೀವು ಬೇರೆ ಎಲ್ಲಾ ಕಡೆ ಓಡಾಡ್ತೀರಾ, ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಎಲ್ಲಾ ಕಡೆ. ಆಮೇಲೆ ನಾನು ಇಲ್ಲಿ ಬಂದು ಕುತ್ಕೊಂಡು ನಂಗೂ ಯಾಕೆ ಬರೋದು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದೂರನೇ ಇರೋಣ ಅಂತೇಳಿ. ನೀನು ಒಮಿಕ್ರಾನ್ ಅಂತೀಯ ಸುಬ್ಬಕ್ಕ, ಆಯ್ತಾ? ಹೆದರ್ಸಕ್ಕೆ ಅಂತ ಒಂದಷ್ಟು ಜನ ಅವ್ರು ನಮ್ ಜೊತೆಲಿ. ಅವರು ಒಮಿಕ್ರಾನ್ ಪ್ಲಸ್, ಒಮಿಕ್ರಾನ್ ಪ್ರೋ, ಪ್ರೋ ಪ್ಲಸ್, ಪ್ರೋ ಪ್ಲಸ್ ಪ್ಲಸ್ ಪ್ಲಸ್, ಹಿಂಗೇನೋ ಕಂಡು ಹಿಡ್ಕೊಬಿಟ್ಟು. ನೀ ಹೇಳ್ತೀಯಣ್ಣ, ಆದ್ರೆ ಮನೇಲಿ ಕೇಳ್ಬೇಕಲ್ಲ, ಯಾಕವ ಆಚೆ ಈಚೆ ಮನೆಗೆಲ್ಲ ಹೋಯ್ತೀಯಾ, ಬೇಡ ಸುಮ್ಮಿಕಿರೋ, ಇನ್ನೊಂದ್ ಅಷ್ಟು ದಿವಸ ಸುಮ್ಮನಿರೋ, ಮನೇಲಿ ಬೇರೆ ಎಷ್ಟೋ ಮಕ್ಳು ಇಟ್ಕೊಂಡಿದ್ಯಾ, ಹಂಗಾಗಿ ಅವಕ್ಕೂ ಏನಾರು ಬಂದ್ಬಿಟ್ಟತೋ, ಅವ್ರಾದ್ರೆ ಗುಂಡ್ರುಗೋವಿಗಂಗ್ ಎಲ್ಲಾ ಕಡೆ ಓಡಾಡ್ಕೊಂಡ್ ತಿರುಗ್ತಾರೆ, ನಿಂಗ್ ಯಾಕೆ ಬೇಕಿದು ಅಂತ. ಅದಕ್ಕೆ ನಾನು ಅತ್ಲಗೆ ಬಿಡು ಅತ್ಲಗೆ ಅಂತೇಳಿ ಸ್ವಲ್ಪ ಸುಮ್ಮನೆ ಇದ್ದೆ ಅತ್ಲಗೆ. ಇಲ್ಲ ಅಂದ್ರೆ ಅದ್ ಒಳ್ಳೇದಾಯ್ತು ಬಿಡು, ಹಂಗಂತ ಹೇಳ್ಬಿಟ್ಟು ನೀನ್ ಹೋಗೋದು ಬರೋದು ತಪ್ಪಿಸ್ಬಾರದು ಸುಬ್ಬಕ್ಕ. ನೀನ್ ಬರ್ತೀನಿ ಸುಮ್ಮನೆ. ಅದೇನೋ ಒಂದ್ ಗಾದೆ ಹೇಳ್ತಾರೆ, ಈ ಕಂಚು ಬೆಳಗ್ದೆ ಹೋಯ್ತಂತೆ, ಈ ನೆಂಟು ತಿರುಗ್ದೆ ಹೋಯ್ತಂತೆ. ಅದಕ್ಕೆ ಅದಕ್ಕೆ ಈಗ ನಮ್ಮ ಅಕ್ಕ ಅಂತ ಅಂತೀವಪ್ಪ ನೀನ್ ಬಂದ್ರೆ. ಈಗ ನೀನು ಹೋಗ್ದಂಗ್ ಬರ್ದಂಗೆ ನೀನು ಅದಕ್ಕೆ ಇದಕ್ಕೆ ಓಮಿಕ್ರಾನು ಅದು ಇದು ಅಂತ ಹೆದರ್ಕೊಂಡ್ ಕುತ್ಕೊಬಿಟ್ರೆ ನಂಗೆ ಹೆದರಿಕಿಲ್ಲ, ಸಂಬಂಧ ಹಾಳಾಗ್ ಹೋಯ್ತದಲ್ಲ. ಅದ್ನಿಜ, ಫೋನ್ ಆಗಿ ಮಾತಾಡ್ಕೊತೀವಲ್ಲ. ಓ ಹಂಗೆ ಅಂದ್ರೆ ಪ್ರತಿಯೊಂದಕ್ಕೂ ನಿನ್ ಫೋನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀಯ. ಹಂಗಲ್ಲ, ಈಗ ಮಕ್ಳು ಮನೇಲಿ ಇಲ್ದವರೆ ನಮ್ಗೂ ಸ್ವಲ್ಪ ಧೈರ್ಯ ಮಾಡ್ತಾರೆ. ಮಾಡ್ತಿದ್ದೆ. ಈಗ ಮಕ್ಳು ಇರೋದ್ರಿಂದ ಎಲ್ಲಾರು ಎದುರಿಸೋದ್ರಿಂದ ಒಂಚೂರು ನಮ್ಗೂ ಹಂಗೆ ಅನ್ಸುತ್ತೆ. ಆಮೇಲೆ ಬೇರೆ ಮನೇಲಿ ಬೇರೆ ಅಂತಾರಲ್ಲ, ಅಕ್ಕಪಕ್ಕದ ಮನೆಯಲ್ಲ, ಅಯ್ಯೋ ನೀ ಬೇರೆ ಅಲ್ಲೆಲ್ಲೆಲ್ಲ ಹೋಗಿ ಮಾತಾಡ್ಕೊ ಬತ್ತೀಯ ಕಣವ, ಆಮೇಲೆ ಅದೋ ಬಂದಾತೋ ನೀ ದೂರಕ್ಕೆ ಇರು ದೂರಕ್ಕೆ ಇರು ಅಂತಾರೆ. ಅದಕ್ಕೆ ಅದೇ ಹಾಕ್ಬೇಕು, ಈಗ ಅಕ್ಕಪಕ್ಕದ ಮನೆಯವ್ರು ಒಳ್ಳೇದಾ ದೂರದವ್ರು ಒಳ್ಳೇದಾ? ಅಲ್ಲ ಆದ್ರೂ ನೀನು ಇಷ್ಟು ಬರ್ದಂಗ ಇದೆಯಲ್ಲ, ನೀನೊಂಥರ ಗ್ರೇಟ್ ಹಾಕೊಂಡ್ಬಿಡು. ಯಾಕೆ ಅಂತ ಅಂದ್ರೆ ನೀನೇನ್ ಮಾತಾಡದನ್ನ ಕೂತ್ಕೊಳ್ಳಲ್ಲ ಅಲ್ಲೋ ಅಲ್ವೇ, ಆಯ್ತಾ? ಅಂತದ್ರಲ್ಲಿ ನೀನ್ ನಾಲ್ಕು ಜನ ಸೇರ್ದಂಗೆ ಇದೆಯಾ ತಿಂಗಳಗಟ್ಟಲೆ ಅಂತ ಅಂದ್ರೆ ಅದ್ ಯಾರ ಜೊತೆ ಮಾತಾಡ್ತೀಯ, ಏನ್ ಮಾತಾಡ್ತೀಯ, ಮಾತೆಲ್ಲ ನೀವು ಒಳಗೆ ಇಟ್ಕೊಂಡು ಇಟ್ಕೊಂಡೆ ಅಂದ್ರೆ ಹಿಂಗ್ ಸ್ವರ್ಗ ಹೋಗಿದೀಯ, ಏನೋ ಕಣ್ಣಲ್ಲಿ ಹೇಳೋ. ಅಂದ್ರೆ ಸುಬ್ಬಕ್ಕ ವಟ ವಟ ಅಂದೆ ನಮ್ಗೆ ಇರಕ್ಕೆ ಆಯ್ತಿಲ್ಲ, ಆದ್ರೂ ವಟ ವಟ ಸುಬ್ಬಕ್ಕ ಸುಮ್ಮನೆ ಆಗ್ಬಿಟ್ಟವಳೆ ಅನ್ನೋದೇ ಒಂಥರ ಆಶ್ಚರ್ಯ. ಹೌದೌದು, ಅವಳು ಏನ್ ಸುಮ್ಮನೆ ಇರೋದಿಲ್ಲ, ಹೇಳಿದ್ಲಲ್ಲ ಫೋನು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ನಾವೆಲ್ಲ 2 GB ಹಾಕ್ಸ್ಕೊಂಡ್ರೆ 4 GB ಹಾಕ್ಸ್ಕೊಳ್ತಾಳೆ ಅವಳು, ಯಾರಿಗೆ ಬೇಕು ಅವ್ರಿಗೆ ಫೋನ್ ಮಾಡೋದು ಮಾತಾಡೋದು ಮಾತಾಡ್ತಾನೆ. ಏನಿಲ್ಲ ಬರೀ ಮಾತಾಡೋದು ಅಷ್ಟೇ ಅಲ್ಲ ಅಣ್ಣ, ಏನೇನ್ ಕೆಲಸ ಮಾಡಿದೀನಿ ಗೊತ್ತಾ? ಅಲ್ಲಿ ಬಂದ್ಬಿಟ್ಟು ಮನೆ ತಾವ್ ನೋಡಿ ನೀವು, ಹಿಂದ್ಗಡೆ ಮುಂದ್ಗಡೆ ಎಲ್ಲಾನು ಸಣ್ಣ ಸಣ್ಣ ಗುಂಡಿಗಳೆಲ್ಲ ಮಾಡಿ, ನಾನೀಗ ಕ್ಯಾರೆಟ್ ಸಿಪ್ಪೆ ತೆಗಿತೀನಿ ಮತ್ತೆ ಬೀನ್ಸ್ದು ನಾರ್ ಬಿಡಿಸ್ತೀನಿ, ಅದೆಲ್ಲನು ಫಸ್ಟ್ ಏನ್ ಮಾಡ್ತಿದ್ದೆ ಎಲ್ಲ ತಗೊಂಡೋಗಿ ಹೊರಗಡೆ ಚೆಲ್ಬಿಡ್ತಿದ್ದೆ. ಹಸಿ ಕಸ ಒಂದ್ ಕಡೆ ಮತ್ತೆ ಒಣ ಕಸ ಒಂದ್ ಕಡೆ ಹಾಕಿ ಅಂತಾರಲ್ಲ ಈ ಸರ್ಕಾರದವರು ಎಲ್ಲ, ಹಂಗೆ ಹಾಕ್ತಿದ್ದೆ. ಆಮೇಲೆ ಯೋಚನೆ ಮಾಡಿದೆ ಹಂಗ ಹಾಕೋ ಬದ್ಲು ಇದನ್ನೇ ಯಾಕೆ ಗೊಬ್ಬರ ಮಾಡಬಾರ್ದು ಅಂತೇಳಿ ಆ ಗುಂಡಿ ಸಣ್ಣ ಸಣ್ಣ ಗುಂಡಿ ಮಾಡ್ಬಿಟ್ಟು ಅದ್ರೊಳಗೆ ಹಾಕಿದೀನಿ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಅದ್ ಎಂತ ಚೆನ್ನಾಗಿರೋ ಗೊಬ್ಬರ ಗೊತ್ತಾ? ನೀವು ಹಂಗೆ ಮಾಡ್ತೀರಾ, ಬಂದ್ ನೋಡಿ ಬೇಕಾದ್ರೆ. ಇಲ್ಲ ಆಗ್ಲೇ ನೀನ್ ಹೇಳ್ತಿದ್ದಲ್ಲವ ಓಮಿಕ್ರಾನು ಕೊರೋನಾ COVID-19 ಅದು ಇದು ಅಂತ ಹೇಳ್ಬಿಟ್ಟು ಇದೆಲ್ಲಾನು ನಾವು ತಡೆಯಬೇಕು ಅಂತ ಅಂದ್ರೆ ಶಂಕರಣ್ಣ, ಈ ಒಳ್ಳೆ ಪೌಷ್ಟಿಕಾಂಶವಾಗಿರೋ ಅಂತ ಆಹಾರ ತಿನ್ಬೇಕಂತ ತಿನ್ಕೊಂಡು ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬೇಕಂತ. ಯಾಕೆ ಅಂತ ಅಂದ್ರೆ ನಮ್ ಜೊತೆಲೇ ಇರ್ತಾರಪ್ಪ, ಯಾರಿಗೋ ಒಬ್ರಿಗೆ ಬಂದಿರ್ತದೆ, ಇನ್ ನಾಲ್ಕು ಜನಕ್ಕೆ ಬಂದೇ ಇರೋದಿಲ್ಲ. ಇದ್ ಯಾಕೆ ಅಂತ ಯೋಚನೆ ಮಾಡಿದೆ ಕೂತ್ಕೊಂಡು ನಾನು, ಅದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ ಅಂತ. ಆಗಿನ ಕಾಲದಲ್ಲಿ ರೊಟ್ಟಿ ತಿನ್ ಗಟ್ಟಿ ಆಗಿರು ಅಂತೇಳಿ ರೊಟ್ಟಿ ಪಲ್ಯ ಅದೆಲ್ಲ ಚೆನ್ನಾಗಿ ತಿಂತಿದ್ರು, ಸೊಪ್ಪು ತರಕಾರಿ ಎಲ್ಲ. ಆಮೇಲೆ ನನ್ನಂತರ ನಿನ್ನಂತರ ಒಂಚೂರು ಸೊಪ್ಪು ತರಕಾರಿ ತಿಂದ್ರು ಅದ್ ಯಾವ ಮಟ್ಟಕ್ಕೆ ಇರ್ತದೋ, ಏನ್ ಕತೆನೋ, ಎಲ್ಲಿ ಬೆಳೆದಿರ್ತಾರೋ, ಯಾವ ನೀರ್ ಹಾಕಿರ್ತಾರೋ, ಯಾವ ಗೊಬ್ಬರ ಹಾಕಿರ್ತಾರೋ, ನಾವೇನ್ ಹೋಗಿ ನೋಡಕ್ಕಾಯ್ತದ? ಅಲ್ಲೂ ರಾತ್ರಿ ನೋಡ್ಕೊಂಡು ಮಾಡ್ಬೇಕು, ಮಾಡಕ್ಕಾಯ್ತದ? ಅದಕ್ಕೆ ನೀನ್ ಹೇಳ್ದಂಗೆ ಅಣ್ಣ, ಈಗ ಏನೋ ಒಳ್ಳೊಳ್ಳೆ ಪೌಷ್ಟಿಕಾಂಶ ಇರೋದು ಆಹಾರ ತಿನ್ಬೇಕು ತರಕಾರಿ ತಿನ್ಬೇಕು ಅಂತ ಹೇಳ್ತಿದ್ಯಾ, ಅದು ಬೆಳೆದವ್ರು ಹೆಂಗೆ ಅಂತವ? ಈಗ ಅದು ತುಂಬಾ ತಲೆ ಕೆಲ್ಸ್ಕೊಳಕೋಬಾರ್ದು ಯಾವ್ದಕ್ಕೂ. ನಾನು ಒಂದಷ್ಟು ಪಾಯಿಂಟ್ ಗಳು ಹೇಳ್ಕೊಡ್ತೀನಿ. ಈಗ ನೋಡಪ್ಪ, ನಿನ್ ಮನೆ ಪಕ್ಕದಲ್ಲವೇ ದೊಡ್ಡದೊಂದು ಸೈಟ್ ತಗೊಂಡಿದ್ಯಾ, ತಗೊಂಡಾಗ್ಲೇ 20 ವರ್ಷ ಆಯ್ತು, ಪಾಳ್ ಬಿಟ್ಟಿದ್ಯಾ, ಹಂಗೆ ಆಯ್ತದ? ಇವಳಂತವೇ 1.5 ಎಕರೆ ತಗೊಂಡವಳೆ, ಅವಳು ಏನೇನೋ ಮಾಡ್ತೀನಿ ಈಗ ಹೇಳ್ತಾಳೆ, ಏನೇನೋ ಮಾಡ್ತಾಳೆ. ಮನೆ ಎದುರುಗಡೆ ಅಕ್ಕಪಕ್ಕ ಸೈಟ್ ತಗೊಂಡ್ರೆ ನಾವು 1.5 ಎಕರೆ ಜಾಗನೇ ತಗೊಂಡ್ಬಿಟ್ಟವಳು ಇವಳು, ಆಯ್ತಾ? ಇವಳು ಏನ್ ಕಮ್ಮಿನ ಇವಳು, ಆಯ್ತಾ? ಈಗ ನನ್ ಮನೆ ಪಕ್ಕದಲ್ಲಿ ಹೋಯ್ತಲ್ಲ, ಅದಕ್ಕೆ ಒಂದ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ ನಾನು. ಪ್ಲಾನ್ ಮಾಡ್ಬಿಟ್ಟು ನಮ್ಗೆ ಏನೇನ್ ತರಕಾರಿ ಬೇಕು ಎಲ್ಲಾನು ನಾವೇ ಬೆಳ್ಕೊಳ್ಳೋದು ಅಂತ ಹೇಳಿ. ಆಮೇಲೆ ಈ ಮೊದ್ಲೆಲ್ಲವ ಅನ್ಸೋದು ಶಂಕರಣ್ಣ ನಂಗೆ, ತರಕಾರಿ ಬೆಳ್ಕೋಬೇಕು ನಾವೇ ಬೆಳ್ಕೊಂಡು ತಿನ್ಬೇಕು. ಯಾಕೆ ಅಂತ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಬೆಳಿತಾರಪ್ಪ, ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾರೆ, ಗೋಡ್ ಹಾಕ್ತಾರೆ, ಔಷಧಿ ಅಂತವೆ, ಅದ್ದಿಡದೆ ಬಾಕಿ ಇನ್ನ ಅದ್ದಿಡದೆ ಬಾಕಿ ಆ ಮಟ್ಟಕ್ಕೆ ಔಷಧಿ ಬಳಸ್ತಾರೆ. ಹಂಗಾಗ್ಬಿಟ್ಟೈತೆ, ಈಗ ಹಂಗಾಗ್ಬಿಟ್ಟೈತೆ, ಜಾಸ್ತಿ ಔಷಧಿ ಜಾಸ್ತಿ ಜಾಸ್ತಿ. ಅದಿಲ್ದನೆ ಏನು ಬೆಳೆಯಕ್ಕೆ ಹಾಕಲ ಅಂತಾರೆ, ಅದಿಲ್ಲ ಅಂದ್ರೆ ಬೆಳೆಯಕ್ ಹಾಕಲ ಸ್ವಾಮಿ, ನಾವ್ ಬೆಳ್ಕೊಳಕ್ಲ ಬೇಕಾದ್ರೆ ಬೆಳ್ಕೋ ಹೋಗಿ ಅಂತ ಅಂತಂದ್ರೆ ಹಾಕಿದ್ರೆ ಚೆನ್ನಾಗ್ ಬೆಳೆಯುತ್ತೆ, ಹಾಕ್ಲಿಲ್ಲ ಅಂತಂದ್ರೆ ಏನು ನಮ್ಗೆ ಹಾಕಿದ್ದಷ್ಟು ದುಡ್ಡು ವಾಪಸ್ ಬರಲ್ಲ, ನಾವೇನ್ ಮಾಡೋಣ ಅಂತ ಮಾಡ್ತೀಯ ನೀನ್ ಅದಕ್ಕೆ. ಅದಕ್ಕೆ ಈಗ ನೀನ್ ಹೇಳೋದು ಗೊಬ್ಬರನ ಹಾಕ್ಬೇಕು ಜಾಸ್ತಿ ಅಂತವ? ಗೊಬ್ಬರ ಹಾಕ್ಬೇಕು ಜಾಸ್ತಿ ಅಂತ ಹೇಳ್ತಿಲ್ಲ, ಅವಾಗ ಬರೀ ದೇಹದೊಳಗಡೆಗೆ ಬರೀ ವಿಷನೇ ಸೇರ್ಕೊಳ್ಳುತ್ತೆ. ನಾನ್ ಹೇಳ್ತಿರೋದು ಅದನ್ನ ಹಾಕ್ಬೇಕು ಕರೆಕ್ಟ್, ಎಷ್ಟು ಬಳಸ್ಬೇಕೋ ಎಷ್ಟಕ್ಕೆ ಇರ್ಬೇಕೋ ಅಷ್ಟಕ್ಕೆ ಇರ್ಬೇಕು. ಅಂದ್ರೆ ನೀನ್ ಹೇಳ್ತಾ ಇರೋದು ಸರ್ಕಾರಿ ಗೊಬ್ಬರ ಬೇಡ, ನಾವೇ ಮನೇಲಿ ಮಾಡ್ಕೋಬೇಕು. ನಾನು ಹೇಳಿಲ್ವಾ ಇವಾಗ, ನಾನು ತರಕಾರಿ ಸಿಪ್ಪೆ ಎಲ್ಲಾನು ಬಿಡಿಸು ಬಿಡಿಸಿ ಒಂದ್ ಸಣ್ಣ ಗುಂಡಿ ಮಾಡಿನಿ, ಅದ್ರೊಳಗೆ ಹಾಕ್ತೀನಿ, ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಹಂಗೆ ಸ್ವಲ್ಪ ದಿವಸ ಬಿಟ್ರೆ ಅದ್ ಕೊಳ್ತಂಗ ಆಗುತ್ತಲ್ಲ, ಅದನ್ನ ತೆಗ್ದು ಗೊಬ್ಬರ ಹಾಕ್ತಿದೀನಿ. ಆಮೇಲೆ ನೋಡಿಲಿ ಬಟರ್ ಫ್ರೂಟ್ ಗಿಡ, ಅದಕ್ಕೆ ಬೆಲೆ ಜಾಸ್ತಿ ಅಂತಲ್ಲ, ಬೆಂಗಳೂರಿನಲ್ಲೆಲ್ಲ 250-300 ರೂಪಾಯಿ ಕೆಜಿ ಕೆಜಿ ಒಂದು ಗ್ಲಾಸ್ ಜ್ಯೂಸ್ಗೆ, ಏನೋ ಅದೇ ನಾವು ಶರ್ಬತ್ ಕುಡಿತೀವಲ್ಲ ಆ ಜ್ಯೂಸ್ ಕುಡಿಯಕ್ಕೆ 100 ರೂಪಾಯಿ ಎಲ್ಲ ತಗೋತಾರಂತ. ಅದಕ್ಕೆ ನಾನೇನ್ ಮಾಡಿದೀನಿ, ಬಟರ್ ಫ್ರೂಟ್ ಗಿಡ ಮತ್ತೆ ಸೀಬೆ ಹಣ್ಣಿನ ಗಿಡ ಎಲ್ಲ ಸುಮಾರು ಹಣ್ಣಿನ ಗಿಡಗಳು, ಪನ್ನೇರ್ಲೆ ಹಣ್ಣಿನ ಗಿಡ ಎಲ್ಲ ಗಿಡಗಳನ್ನ ಹಾಕೊಂಡಿನಿ. ಎಲ್ಲದಕ್ಕೂ ಈಗ ತೆಗ್ದು ಅದೇ ಗೊಬ್ಬರ ತೆಗ್ದು ಹಾಕ್ತಿದ್ದೀನಿ. ಈಗ ನಂದೇನಾಗ್ಬಿಡ್ತು ಅಂತ ಸುಬಕ, ನಾನು ಒಳ್ಳೆ ನಮ್ಮ ತೋಟದಲ್ಲೇ ಬೆಳ್ಕೋಬೇಕು, ನಮಗೆ ಬೇಕಾಗಿರೋ ತರಕಾರಿ ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಶಂಕರಣ್ಣ ಇಬ್ರು ಶುರು ಮಾಡ್ದೆ. ಎಲ್ಲ ರೆಡಿ ಮಾಡ್ಕೊಂಡು ಕೆತ್ಕೊಂಡು ಇದ್ ಮಾಡ್ಕೊಂಡು ಎಲ್ಲ ಬಟಗಿಟ ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಗೆ ಅದ್ ಯಾಕೆ ಒಂಥರ ಈ ಬ್ಲೈಂಡ್ ಆದಂಗ ಆಗ್ಬಿಡ್ತು ನಮ್ಮ ಮೈಂಡ್, ಏನ್ ಮಾಡೋದು ಏನ್ ತಂದ ಹಾಕೋದು ಅಂತೇಳಿ. ನಮ್ಗೆ ಈಗ ಮೊದ್ಲಿಂದ ನಾವು ತಿಂತ ಇದ್ದೇನವ, ಒಂದಷ್ಟು ಸೊಪ್ಪು ತಿಂತೀವಿ, ಕಾಳು ತಿಂತೀವಿ, ತರಕಾರಿ ಒಂದು ಎರಡ್ ಮೂರು ತರ ತಿಂತೀವಿ ಅಷ್ಟೇ. ಯಾವ ನೆನಪಾಗದೆ ಹೋಗ್ಬಿಡದ, ಅವತ್ತಿಬ್ರು ಹೋಗ್ಬಿಟ್ಟು ಬರೀ ಒಂದ್ ಮೂರ್ ತರ ತರಕಾರಿ ತಂದ್ಬಿಟ್ಟು ಹಾಕ್ಬಿಟ್ಟು. ಅದಕ್ಕೆ ನಾನು ಒಂದಿವ್ಸ ತಲೆ ಕೆಟ್ಬಿಟ್ಟು ನನಗೂ, ನಾವ್ ಅಷ್ಟೆಲ್ಲ ಕಷ್ಟಪಟ್ಟು ಅವು ತಂದು ಬರೀ ಅಷ್ಟನೇ ಹಾಕೊಂಡು ಮನೆಯವರಲ್ಲಿ ತಿನ್ನಕಾಯ್ತದ, ಸುಮ್ನೆ ನೆರೆಹೊರಗಂತೆ ಅವ್ರಿಗಂತ ಇವ್ರಿಗಂತೆ ಅಂತೇಳ್ಬಿಟ್ಟು ಎಲ್ಲರೂ ದಾನ ಕೊಟ್ಟು. ಅದೇನು ತಪ್ಪು ಅಂತ ಅಲ್ಲ ಬಿಡವ, ಅವ್ರ ಪಾಪ ಚೆನ್ನಾಗಿ ತಿನ್ಲಿ ಮಾಡ್ಕೊಳ್ಳಿ. ಅದಕ್ಕೆ ಒಂದ್ ದಿವಸ ಸಂತ್ಕೋದೆ, ಏನೇನ್ ತರಕಾರಿ ಇರ್ತವೆ ಅಂತ ಹೇಳಿ ಒಂದ್ ಪಟ್ಟಿ ಮಾಡ್ಕೊಬಿಟ್ಟೆ, ಒಂದ್ ಸಣ್ಣ ಪುಸ್ತಕ ಇಟ್ಕೊಂಡಿದ್ದೆ. ಏನೇನ್ ತರಕಾರಿ ಇರ್ತೋ ಬರ್ಕೊಳ್ಳೋದು, ಬೀನ್ಸ್ ಅಂತೆ, ಕ್ಯಾರೆಟ್ ಅಂತೆ, ಅವಂತೆ ನಾವ್ ಹಾಕುವಾಗ ಮರ್ತು ಹೋಗ್ಬಿಡ್ತದಲ್ಲ. ಅದಕ್ಕೆ ಬರ್ಕೊಂಡು ನೆಟ್ಟಿಗೆ ಅಡಿಗೆಯಲ್ಲಿ ತರಕಾರಿ ಏನ್ ಹಾಕಿರ್ತಾರೆ ಹೆಂಗಸರು ಅಂತಾನು ಗೊತ್ತಾಗಲ್ಲ, ಗೊತ್ತಾಗಲ್ಲ. ಬರ್ಕೊಂಡು ಹೋಗಿದ್ ಒಳ್ಳೇದಾಯ್ತು ಬಿಡಿ. ಇಲ್ಲ ನಾನೇ ಮಾಡ್ತಿದ್ದು ಮೊದ್ಲಿಂದ್ಲೂ, ಮೊದ್ಲಿಂದು ನಾನೇ ಮಾಡಿ ಮಾಡಿ ಎಷ್ಟ್ ದಿವಸ ಅಂತ ನೀನ್ ಮಾಡ್ತೀವಿ ಬಿಡು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮನೇಲಿ ಬಿಡ್ಸವ್ರೆ. ನಾನೇ ಮಾಡ್ತಿದ್ದು ಅಡಿಗೆ ಮಾಡ್ತಿದ್ದು ತಿಂಡಿ ಮಾಡ್ತಿದ್ದೆಲ್ಲ ನಾನೇ. ನಂಬ್ತೀಯ ಶಂಕರಣ್ಣ? ಇಲ್ಲ ಇಲ್ಲ, ನೀನು ಎಲ್ಲ ಅಪರೂಪಕ್ಕೆ ಕೇಳ್ಕತ್ತಿದ್ದೆ ಬಿಡು. ಅಣ್ಣ ಹೇಳ್ತಾರಲ್ಲ ಬಿಡದಲ್ಲ, ಅವ್ನ್ ಮಾಡೋ ಕೆಲಸ ಹೇಳ್ತಾವನ್ ಅಷ್ಟೇ. ಈಗ ಆಮೇಲೆ ನಾನ್ ಅನ್ಕಂಡೆ ಅಣ್ಣಯ್ಯ, ಈಗ ನಿನ್ ಕಣಂಗೆ ನಂದ ಖಾಲಿ ಸೆಟ್ ಐತಲ್ಲ, ಈಗ ಕಳ್ಸಲ್ಲ ಕೈ ಹಾಕಬಿಟ್ಟು ಹಂಗೆ ಬಿಟ್ಬಿಟ್ಟು ಬರೀ ಪಾಠ ಮಾಡೋದ ಬಿಟ್ಟು ನಾನು ಈ ಸಲ ಒಂದಷ್ಟು ಸೊಪ್ಪು ಗಿಪ್ಪು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟ್ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ, ಯಾಕೆಂದ್ರೆ ನೋಡೋ ಸುಬ್ಬಕ್ಕ ನೀನ್ ಒಂದೂವರೆ ಎಕರೆಲ್ಲ ಮಾಡಕ್ಕಾಗಲ್ಲ, ಒಂದೂವರೆ ಎಕರೆ ಮಾಡಿದ್ರೆ ಖುಷಿ ಆಯ್ತದದು. ಅದಕ್ಕೋಸ್ಕರ ಏನ್ ಮಾಡು ಅಂತ ಅಂದ್ರೆ, ಒಂದ್ 50 ಅಡಿ 30 ಅಡಿ ಒಂದ್ ಸೈಟ್ ತರ ಇದನ್ನ ಬರ್ಕೊಡ್ಬೇಡ ನಮ್ಗೆ, ಬೇಲಿ ಹಾಕ ಸಣ್ಣದ ಆಯ್ತಾ, ಬೇಲಿ ಹಾಕೊಂಡು ಒಂದ್ 50 ಅಡಿ ಉದ್ದ 30 ಅಡಿ ಅಗಲ ಮಾಡ್ಕ. ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಶಂಕರಣ್ಣ, ನಾವು ಬಾರ್ಡರ್ ಅಲ್ಲಿ ಒಂದಷ್ಟು ಹಾಕಬೇಕು ಪರ್ಮನೆಂಟ್ ಆಗಿರೋ ಅಂತವು. ಯಾಕೆಂತಂದ್ರೆ ಇವತ್ತು ಹಾಕಿದ್ರೆ ಅವಿನ್ನೊಂದ್ 16 ವರ್ಷ 15 ವರ್ಷ ನಮ್ಮನ್ನ ಕಾಪಾಡ ಅಂತವು. ಅಂತವ್ ಎಂತೆಂತವಪ್ಪ ಅಂತ ಅಂತ ಅಂದ್ರೆ, ಒಂದ ಹುಣ್ಸೆ ಗಿಡ ಹಾಕಬಿಡೋಣ, ದೊಡ್ಡ ಮರ ಒಂದೇ ಹಾಕದ್ರು ಜಾಸ್ತಿ ಹಾಕದಿಲ್ವಲ್ಲ, ಒಂದೇ ಒಂದ್ ಹುಣ್ಸೆ ಮರ, ಒಂದು ಕರ್ಬೇವಿನ ಗಿಡ ಹಾಕೋಣ ಅದ್ರ ಒತ್ತಿಗೆ. ಯಾಕಂದ್ರೆ ಕರ್ಬೇವಿನ ಗಿಡನ ಹಾಕಿನಿ, ಹೌದಾ, ಬಸ್ಲೆ ಸೊಪ್ಪಿನ ಗಿಡ ಹಾಕೊಂಡಿನಿ, ಅದನ್ನ ಕುಯ್ದಂಗ್ ಕುಯ್ದಂಗ್ ಕುಯ್ದಂಗೆ ಸಿಕ್ತಾನೆ ಇರುತ್ತೆ. ಅಂತವೆಲ್ಲ ಬದಿಗೆ ಹಾಕಬಹುದು. ಈ ಬಸ್ಲೆ ಸೊಪ್ಪು ಒಂದ್ ಚಕ್ರ ಮುನಿ ಹಾಕೊಳ್ಳೋಣ, ಒಂದ್ 2 ಗಿಡ ನುಗ್ಗೆ ಗಿಡ ಹಾಕೊಳ್ಳೋಣ. ಯಾಕೆಂತಂದ್ರೆ ಕಾಯಿ ಸಿಗ್ತದೆ, ಹೂವು ಸಿಗ್ತದೆ, ಸೊಪ್ಪು ಸಿಗ್ತದೆ. ಅದೇನ್ ಇವತ್ತು ಪುಡಿ ಮಾಡ್ಕೊಂಡ್ ಪುಡಿ ಮಾಡ್ಕೊಂಡ್ ತಿಂತವ್ರೆ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಂತ ಜನಕ್ಕೆ ತಿಳಿದ್ಬಿಟ್ಟಿತ್ತದು. ಅದು ಹೆಂಗ್ ಮಾಡೋದು ಅಂತ ಅಂದ್ರೆ, ಪೂರ್ವದಿಂದ ಪಶ್ಚಿಮಕ್ಕೆ ಹಾಕೊಳ್ಳೋದ ಮೇಲ್ಗಡಿಕೆ. ಈಗ ನಾನು ಹೇಳಿದ್ನಲ್ಲ, ಒಂದ್ ಹುಣ್ಸೆ, ಒಂದ್ ಕರಿಬೇವು, ಒಂದ್ ನುಗ್ಗೆ, ಆಮೇಲೆ ಚಕ್ರಮನಿ, ಬಸ್ಲೆ ಸೊಪ್ಪು, ಒಂದಿಷ್ಟು ಹಾಗಲಕಾಯಿ, ಅದ ಒಳಿಕ್ ಹಾಕೊಳ್ಳೋಣ. ಬಾರ್ಡ್ರಿಗೆ ಹಾಕ್ತಿವಲ್ಲ ಈ ಹುಣ್ಸೆ ಗಿಡ ಹಾಕ್ತಿವಲ್ಲ, ಒಂದ್ 2 ವರ್ಷ ಆದ್ಮೇಲೆ ಒಂಚೂರು ಮ್ಯಾಕ್ ಬರ್ತದಲ್ಲ, ಅದಕ್ಕೆ ಕಟ್ಕೊಂಡು ಒಂದ್ ಚಪ್ರ ಮಾಡ್ಕೊಂಡು ಈ ಹಬ್ಬಸ್ಗಳಾಗಿರ್ಬೋದು. ನಿನಗೆ ವರ್ಷ ಪೂರ್ತಿ ಸಿಗ್ತವೆ ಹಾಗಲಕಾಯಿ, ಬುಡ್ಕಲೇ ಇರ್ತವೆ. ಸೊಪ್ಪಂತೂ ಈ ಬೇಗ ಜ ನಿದ್ದೆ ಇರ್ತದೆ. ಯಾವಾಗ ಬೇಕು ಹೋಗೋದು, ಫ್ರೆಶ್ ಆಗಿ ಕಿತ್ಕೊಳ್ಳೋದು, ತಾಂಬಂದು ಮಾಡ್ಕೊಂಡು ತಿನ್ನೋದು, ಒಳ್ಳೆ ತಾಜಾ ಮಾಡ್ಕೊಳ್ಳೋಣ ಆಯ್ತಾ. ಇವಿಷ್ಟು ಇವಾದ್ಮೇಲೆ ಒಂದಷ್ಟು ಹಣ್ಣಿಂದು ಗಿಡಗಳನ್ನು ಹಾಕಬಿಡೋಣ ತೋಟಗಾರಿಕೆ. ಯಾಕೆಂತ ಹಣ್ಣು ಬೇಕಲ್ಲಪ್ಪ, ಬರೀ ತರಕಾರಿ ತಿಂದ್ರೆ ಸುಕ್ಕಿಲ್ಲ ಅಂತ, ಈಗ ಹಣ್ಣು ತಿನ್ಬೇಕಂತ ಹಣ್ಣು ತಿನ್ಬೇಕಲ್ಲ. ಆಮೇಲೆ ಇವತ್ತು ಹೆಂಗಾಗೈತೆ ಅಂತ ಅಂದ್ರೆ, ಒಬ್ಬ ಮನುಷ್ಯ ಎಷ್ಟು ತರಕಾರಿ ತಿನ್ಬೇಕು, ಎಷ್ಟು ಹಣ್ಣು ತಿನ್ಬೇಕು, ಅಷ್ಟೇ ಬೆಳೆಯಕಾಯ್ತಿಲ್ವ ಅಂತ ನಮ್ ಕೈಲಿ. ಅದಕ್ಕೆ ಬೆಳ್ಕೊಡಿ ಅಂತ ನಾವೇ ಕೇಳಕ್ ಅನ್ ಶಂಕರಣ್ಣ, ನಾವೇ ಬೆಳ್ಕೊಳ್ಳೋಣ. ಈಗ ಸುಬ್ಬಕ್ಕೇನ ಬೆಳ್ಕೊಂಡು 300 ರೂಪಾಯಿ ಕೊಟ್ಟು ತಂದು ತಿಂತಾಳೆ, ಹೇಳಿದ್ಲಲ್ಲ ಅವಳು ಬೆಣ್ಣೆ ಹಣ್ಣು ಅಂತವ, ನಾವೆಲ್ಲ ತರಕ್ ಹೋಗೋಣ ಅಲ್ವಾ? ನಾನು ಹಾಕಿದ್ ಮತ್ತೆ 300 ರೂಪಾಯಿ ಒಂದ್ ತಿಂಗಳು ತರಕಾರಿ ಆಯ್ತವ ನಮ್ಗೆ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಅಂದ್ರೆ, ಇನ್ನೊಂದ್ ಲೈನ್ ಈ ಕಡೆ 50 ಅಡಿ ಬಿಟ್ಕೊಂಡಿರ್ತೇವಲ್ಲ ಮನೆ ಹೊತ್ತಿಗೆ, ಒಂದು ಬೆಟ್ಟದಲ್ಲಿ ಹಾಕೋಣ. ಬೆಟ್ಟದಲ್ಲಿ ಉಪ್ಪಿನಕಾಯಿ ಬೇಕಾಯ್ತವಲ್ಲ, ಚೆನ್ನಾಗಿರ್ತವೆ, ತೀರಾ ಏನೋ ಅಲ್ಲ ಅಂತ ತುರ್ಕೊಂಡು ಚಿತ್ರಾನ್ನ ಮಾಡ್ಕೋಬಹುದು ಆಯ್ತಾ. ಅದೊಂದು ಹಾಕೋಣ, ಒಂದು ಸಪೋಟ, ಒಂದ್ 2 ಪರಂಗಿ ಗಿಡ ಹಾಕೋಣ. ಯಾಕೆಂತಂದ್ರೆ ವರ್ಷ ಪೂರ್ತಿ ಹಣ್ಣು ಬಿಡ್ತಲೇ ಇರ್ತದೆ. ಪಪ್ಪಾಯ ಬಹಳ ರುಚಿ ಇರ್ತದೆ, ಒಳ್ಳೆ ಪೌಷ್ಟಿಕಾಂಶದ ಪದಾರ್ಥ ಅಂತ ಹೇಳಿ ಎಲ್ಲಾ ಕಡೆ ಗೊತ್ತಾಗ್ಬಿಟ್ಟು. ಹೌದು, ಪ್ಯಾಟ್ ಅವರೆಲ್ಲ ಈಗ ಕೆಜಿ ಲೆಕ್ಕ ತಗೊಳಕ್ ಶುರು ಮಾಡ್ಬಿಟ್ಟವ್ರದ ಯಾವಾಗ ಬತ್ತು ಬಿಡು ಕೆಜಿ ಲೆಕ್ಕ. ಬೆಳಿಗ್ಗೆನೆ ತಿಂದ್ರೆ ಹೊಟ್ಟೆಲಿರೋ ಹುಳುಗಳು ಸತ್ತೋಯ್ತವಂತಲ್ಲ, ಬೆಳಿಗ್ಗೆ ಆಳ ಹೆಸರಿಗೆ ತಿಂದು ಬಿಟ್ರೆ ನೀನು ಈಗ ಎಂತೆಂತವ ಮಾತ್ರೆಗಳು ನುಂಗ ಬದ್ಲು ಆ ಹಣ್ಣು ತಿಂದ್ರೆ ಮುಗ್ದೋಯ್ತು ನಿಂಗೆ. ಆಮೇಲೆ ಏನಾದ್ರು ಗಾಯಪಾಯ ಆದ್ರೆ ಅದ್ರದ್ದು ರಸ ಬರುತ್ತಲ್ಲ, ಹಾಲನ್ನ ಹಾಕ್ತಾ ಇದ್ರು ಎಲ್ಲಾನು, ಈಗ ಮತ್ತೆ ವಾಪಸ್ ಬರ್ಬೇಕು ನಾವು ಅಂದ್ರೆ ಒಟ್ಟಿಗ ನಮ್ದು ಆ ದಿನಗಳನ್ನ ಮತ್ತೀಗ ನಾವಿಲ್ಲಿ ಹೋಗ್ಬೇಕು. ಮತ್ತೆ ಈ ಪಾತ್ರೆ ನೀರು ಇವೆಲ್ಲ ಹೋಯ್ತಲ್ಲಪ್ಪ, ಅಲ್ಲಿಗೊಂದು 2 ಬಾಳೆಕಂದ ಹಾಕೋಣ. ಯಾಕೆಂತಂದ್ರೆ ಯಾವಾಗ್ಲೂ ನೀರು ಹರಿತಿರ್ತದೆ, ಹರಿತಾ ಇರ್ತದೆ, ಬಾಳೆಗ್ ನೀರ್ ಬೇಕು, ಬಾಳೆಗ್ ನೀರ್ ಬೇಕು, ಗೊನೆ ಕೊಡೋದ್ ಕೊಡ್ತದೆ. ಹೌದು, ಮತ್ತೆ ಹಬ್ಬ ಹುಣ್ಣಿಮೆ ಅಂತ ಅಂದ್ರೆ ನಾವು ಎಲ್ಲನೂ ದುಡ್ಡು ಕೊಡ್ತಾರ ಪರಿಸ್ಥಿತಿ ಮಾಡ್ಕೊಂಡಿದ್ವಿ ನಾವು ಆಯ್ತಾ. ಅದಕ್ಕೋಸ್ಕರ 2 ಬಾಳೆಕಂದ ಹಾಕೊಳ್ಳ, ಒಂದ್ ನಿಂಬೆ ಗಿಡ ಹಾಕಬೇಕು. ಯಾಕೆ ಅಂತ ಅಲ್ಲ, ಈಗ ನೀನಲ್ಲಿ ನೆಲ್ಲಿಕಾಯಿನೂ ಹಾಕಬಿಟ್ಟು ಈಗ ನಿಂಬೆಹಣ್ಣು ಹಾಕಂತ ಹೇಳ್ತೀಯಾ? ಯಾಕೆ ಅಂತಂದ್ರೆ ನೆಲ್ಲಿಕಾಯಿ ಬೇಜಾರಾದ್ರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊ, ನಿಂಬೆಹಣ್ಣಿನ ಬೇಜಾರಾದ್ರೆ ನೆಲ್ಲಿಕಾಯಿ ಮಾಡ್ಕೊ. ಆಮೇಲೆ ನೆಲ್ಲಿಕಾಯ್ದು ಸೊಪ್ಪಿರುತ್ತಲ್ಲ, ಆ ಸೊಪ್ಪನ್ನ ಹೆಣ್ಮಕ್ಳು ರುಬ್ಬಿಟ್ಟು ತಲೆಗೆ ಹಾಕತ್ತಾರಲ್ಲ, ತಲೆ ಏನು ರೇಷ್ಮೆ ಕೂದಲಾದಂಗ ಆಗುತ್ತೆ. ಈ ಶಾಂಪೂ ಗೀಂಪು ಹಾಕೊಳ್ಳೋದು ಬಿಟ್ಬಿಟ್ಟು ಅದ ಹಾಕಬೇಕು, ಒಳ್ಳೆ ಚೆನ್ನಾಗಿ ಹೊಳಿತದೆ ಅಂತ. ಹೊಳಿಯುತ್ತೆ, ಬೆಳ್ಳಗ ಆಗಲ್ವಂತೆ ಬೇಗ. ಅಲ್ಲ ನೋಡು ಸುಬ್ಬಕ್ಕ ಏನನ್ನ ತಿಳ್ಕೊಂಡು ಅವ್ಳು ಕೂದ್ಲು ನೋಡಿ ಹೆಂಗೈತಂತ, ಹಿಂಗ್ ಹಾಕಂದೆ ಮತ್ ನೀನು ನೀನ್ ಹೇಳತ್ತಲ್ಲ ಕತ್ತಿಗೆ ಅದ್ಲಾಗ ನೀನು. ಇಲ್ಲ ಇಲ್ಲ ಹೇಳ್ಕೊಡ್ತಲ್ಲ ಪಾಪ ನಮ್ಗೆ ಅಂತ ಅಂದ್ರೆ ಮಾಡಲ್ಲ ಕಣ. ಆದ್ರೆ ನಾವು ಜಾಸ್ತಿ ಜಾಸ್ತಿ ಕೂದಲು ಉದ್ದ ಮುಟ್ಕೋಬಾರ್ದು ಅಂತ ಹೇಳಿಲ್ಲ ಅಷ್ಟೇ. ಅವಳು ಗಂಡಸರು ಹೆಂಗಸರು ವ್ಯತ್ಯಾಸವೇ ಗೊತ್ತಾಗಲ್ಲ, ಎಲ್ಲ ಗಂಡಸರು ಕೂದಲನೇ ಬಿಟ್ಕೋತಾರೆ. ಬಟ್ ನಾವು ಒಂಚೂರು ಗಂಡಸರ ತರನೇ ಇರೋಣ ಅಂತ ನೋಡೋ, ಸಾಕಲ್ಲ ಕೂದಲು ನಮ್ದು. ಇದು ಒಂದ್ ಇನ್ನೊಂದು ಆಯ್ತು, ಇನ್ನೊಂದು ಪಾರಸ್ ಉಳ್ಕೊತದಲ್ಲ ಅಕಡಿಕೆ, ಅಕಡಿಕೆ ಏನ್ ಮಾಡೋದು, ಸ್ವಲ್ಪ ಈ ಬಳ್ಳಿ ಜಾತಿ ಇರ್ತಾವಲ್ಲ ಅವೆಲ್ಲಾನು ಹಂಚಿಕೆ ಹಾಕಬಿಡೋದು. ಈ ಕುಂಬಳ, ಹೀರೆಕಾಯಿ, ಆಮೇಲೆ ಚಪ್ರದವ್ರೆ, ತೊಂಡೆಕಾಯಿ, ಅವೆಲ್ಲ ಹಾಕಬಿಟ್ರೆ ನಮ್ ಸುಬ್ಬ ಕೇಳ್ದಂಗೆ, ತೊಂಡೆಕಾಯಿ ನೀನು ಒಂದು ಬಳ್ಳಿ ತಂದು ಹಾಕಪ್ಪ, ನೀನು ನೀನು ವರ್ಷ ಪೂರ್ತಿ ನೀನ್ ನೀರು ಗೊಬ್ಬರ ಹುಯ್ದಂಗೆ ಹುಯ್ದಂಗೆ ಕುಡತ್ಲೇ ಇರ್ತದೆ, ಕುಡತ್ಲೇ ಇರ್ತದೆ. ತೊಂಡೆಕಾಯಿ ತಿನ್ನಕ್ಕೂ ಒಂಥರ ಚೆನ್ನಾಗಿರ್ತದೆ, ಒಳ್ಳೆ ಪಲ್ಯ ಮಾಡ್ಕೊಂಡು ತಿನ್ಬಹುದು, ಸಾರ್ಗ ಹಾಕಿದ್ರೆ ಅದು ಚೆನ್ನಾಗಿರ್ತದೆ. ಹಂಗೆ ಹಾಕೊಂಡು ಅಷ್ಟು ಹಾಕಬಿಟ್ಟು ಆಮೇಲೆ ಒಂದು ಏಳಡಿ ಏಳಡಿಗೊಂದು ಪಟ ಮಾಡ್ಕೋಬೇಕು. ಉದ್ದುದಕ್ಕೆ ಉದ್ದುದಕ್ಕೆ ತರಕಾರಿ, ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲಪ್ಪ. ಇಷ್ಟೊತ್ತರ ಹೇಳಿದ್ನಲ್ಲ, ಇವು ವರ್ಷ ಪೂರ್ತಿ ಕೂಡ ಆಮೇಲೆ ನಮ್ ಹತ್ತು ಆರು ವರ್ಷ ನಮ್ ಸಾಕ ಅಂತ ಇವೆಲ್ಲ. ನಾ ಇನ್ನೊಂದ್ ಹೇಳ ಅದ್ರ ಜೊತೆಯಲ್ಲಿ, ಅದ್ರ ತಳಕ್ಕೆಲ್ಲವ ಒಂದ್ ಸ್ವಲ್ಪ ಪುದೀನ ಗಿಡ, ಆಮೇಲೆ ದೊಡ್ಡಪತ್ರೆ ಗಿಡ ಎಲ್ಲ ಹಾಕಬಿಟ್ರೆ ಅದು ವರ್ಷ ಪೂರ್ತಿ ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಮೂರ್ ಪಟ ಮಾಡ್ಕೋಬೇಕು ಅಂತ ಅಂದಲ್ಲ, ಮೂರ್ ಪಟ ಮಾಡ್ಕೊಳ್ಳೋದು. ಈ ಮೂರ್ ಪಟ ಯಾಕೆ ಅಂತ ಅಂದ್ರೆ ಸುಬಕ, ಒಂದ್ರಲ್ಲಿ ಈ ಮಣ್ಣೊಳಗ್ ಬಿಡ್ತಾವಲ್ಲ ಅಂತ ಹಾಕಬೇಕು. ಗೆಡ್ಡೆ ಗೆಡ್ಡೆ ಗೆಡ್ಡೆ ಗೆಡ್ಡೆ ಗೆಣಸ್ಕೊಳ್ಳೋ, ಈಗ ಆಲೂಗೆಡ್ಡೆ ಇಂತವೆಲ್ಲ ಒಂದು ಒಂದು ಕಾಕೊಳ್ಳೋದು. ಮಣ್ಣಿನಿಂದ ಮ್ಯಾಲ ಬಿಡ್ತಾವಲ್ಲ ಅವು ಒಂದು ಕಾಕೊಳ್ಳೋದು ಮಧ್ಯದಕ್ಕೆ. ಈ ಕೊನೆದ ಇನ್ನೊಂದ್ ಪಟ ಉಳ್ಕೊತದಲ್ಲ, ಅಲ್ಲಿ ನಮ್ಗೆ ಎಂತ ಸೊಪ್ಪಕ್ಕೋ ಅಂತ ಸೊಪ್ಪಳಕ್ಕೆ. ನಾನೀಗ ಅದ್ನೇ ಹೇಳಕ್ಕಿದ್ದೆ, ಎಲ್ಲ ಬಿಟ್ಬಿಟ್ಟು ನೀನು ಸೊಪ್ಪನೆ ಬಿಟ್ಬಿಟ್ಟಲ್ಲ ಅಂತ ಹೇಳಕ್ಕಿದ್ದೆ. ಸೊಪ್ಪು ಬಿಡಕ್ಕಾಯ್ತದಂಪಾರ್ಟೆಂಟ್, ಅದೇ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಒಂದ್ ಪುದೀನ ಹಾಕೊಳ್ಳೋದು, ಆ ಏಳಡಿ ಅಂತ ಉದ್ದುದಕ್ಕೆ ಮಾಡ್ಕತ್ತೀವಲ್ಲ ನಾವು ಏಳಡಿಗೆ, ಒಂದು ಮೂರಡಿ ನಾಲ್ಕಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ ಸಾಮರ್ಥ್ಯ ನಾವ್ ಎಷ್ಟು ತಿಂತೀವೋ ಅಷ್ಟು ಅಷ್ಟಕ್ಕೆ ಮಾಡ್ಕೊಂಡು. ಈಗ ಸೊಪ್ಪಾದ್ರೆ ಒಂದಕ್ಕೆ ಪುದೀನ ಹಾಕಬಿಡೋದು, ಪುದೀನ ಹಾಕೊಂಡ್ರೆ ಅದೊಂದ್ ಸೈಡ್ಗೆ ಹಾಕಬೇಕು, ಯಾಕೆಂದ್ರೆ ಅದು ವರ್ಷ ಪೂರ್ತಿ ಯಾವಾಗ್ಲೂ ಬತ್ತಲೇ ಇರ್ತದೆ. ಅದ್ರ ಪಕ್ಕ ಒಂದ್ ಸ್ವಲ್ಪ ಸಬ್ಬಸ್ಗೆ ಹಾಕೊಳ್ಳೋದು, ಬೀಜ ಎಲ್ಲ ತಂದಿಟ್ಕೋಬೇಕು ಮೊದ್ಲೇ, ತಂದಿಟ್ಕೊಂಡು ತಂದಿಟ್ಕೊಂಡು ಅದ್ ತಗೊಂತ ಅಂದಂಗೆ ನಾವು ಬೀಜಕ್ಕೆ ಹೋಗೋದು ಅದು ಇದು ಅಂತ ಅಲ್ಲ, ತಂದಿಟ್ಕೋಬೇಕು ಬೇಕಾದಾಗ ಹಾಕೊಳ್ಳೋದು. ಅದ್ರ ಪಕ್ಕಕ್ಕೆ ಸಾಂಬಾರ, ಈ ಪಾಲಕ್ಕು, ಮೆಂತೆ, ದಂಟು, ಕೊತ್ತಂಬರಿ ಇವೆಲ್ಲ ಬೇಕಾಗೇ ಆಯ್ತವೆ. ಸಾಂಬಾರ್ ಸೊಪ್ಪು 10 ರೂಪಾಯಿಗೆ ಒಂದ್ ಕಣ್ಣೋ, ಒಂದಿಡಿ ಚೆಲ್ಕಂಡ್ರೆ ಎಷ್ಟು ಬೆಳೆಯುತ್ತೆ. ಅಲ್ಲ ಸಾಲದಕ್ಕೆ ನೀನು ಹೊರಗಡೆ ತರಕ್ ಹೋದಾಗ ಹೆಂಗಿರ್ತದೆ ಅಂತಂದ್ರೆ ಸುಬಕ, ಒಂದ್ 4-5 ಕಡ್ಡಿ ಇರಕಲ್ಲ, ಅಷ್ಟೇ ಒಂದ್ ಕಂತೆ ಅಂತಂದನೆ. ಅದ್ರೊಳಗ್ ಬೇರೆ ಗರ್ಕೆ, ಅದು ಇದು ಹುಲ್ಲೆಲ್ಲ ಬೇರೆ ಸೇರಿಸ್ಕೊಂಡು. ಹಂಗಾಗಿ ಈಗ ನಾವೇ ಬೆಳ್ಕಂದ್ರೆ ಈಗ ನಮ್ಗೆ ಚೆನ್ನಾಗೂ ಬೆಳ್ಕೋಬಹುದು, ಅಚ್ಚುಕಟ್ಟಾಗೂ ಇರ್ತದೆ, ನಾವೇ ಏನ್ ಗೊಬ್ಬರ ಹಾಕಿರ್ತೀವಿ ಅಂತ ಬೆಳ್ದಿರೋದ್ ನೋಡಿ ಖುಷಿ ಆಯ್ತೆ. ಏ ಪರವಾಗಿಲ್ಲ, ನಾನು ಬೆಳೆಸ್ಕೊತೀನಲ್ಲ ಅಂತ ಹೇಳ್ಬಿಟ್ಟು. ಈಗ ನನ್ ಫ್ರೆಂಡ್ ಒಬ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಸುಬಕ, ಮನೆ ಕೆಲಸ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಸಣ್ಣ ಪುಟ್ಟ ಕೆಲ್ಸಿದ್ವು ಅಂತೆ. ಒಂದು ಕರ್ನೆ, ಒಂದು ಬಾಂಡ್ಲಿ ಎಲ್ಲ ತಂದ್ಬಿಟ್ಟವ್ರೆ. ಬಾಂಡ್ಲಿ ಹಳೆದಾಗ್ಬಿಡ್ತಲ್ಲ, ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದ್ರೆ 2 ರೂಪಾಯಿ ಕಣ 3 ರೂಪಾಯಿ ಕೇಳಿದಂತೆ. ಹಳೆ ಕಬ್ಬಣ ಅಂತ ತೂಕಕ್ಕೆ ಅಚ್ಚತ್ಯ ಕೊಡ್ಬೇಕು ಇಷ್ಟೆಲ್ಲ ಕೊಟ್ಟು ತಂದ್ಬಿಟ್ಟು ಅಂತ ಅನ್ಕೊಂಡು ಆ ಬಾಂಡ್ಲಿ ತುಂಬಾ ಮಣ್ಣು ತುಂಬಿಟ್ಟು ನೀರ್ ಹಾಕ್ಬಿಟ್ಟು ಅದೊಳಕ್ಕೆ ಸಂಬಾರ ಬೀಜ ಹಾಕೊಳ್ಳೋದು. ಏನೋ ಒಂದ್ಸರಿ ಹಾಕಬಿಟ್ರೆ ಒಂದ್ ಹದಿನೈದು ದಿವಸ ಸಂಬಾರ ಬಂದ್ಬಿಡ್ತದೆ. ನಿಂಗೆ ಹೇಳಿಲ್ಲ ಅಲ್ವಾಣ, ನಾನು ಹಂಗೆ ಮಾಡಿನಿ. ಈಗ ಬಕೀಟ್ಗಳೆಲ್ಲ ಒಂದ್ ಚುಚ್ಚೂರು ಹೊಡೆದೋಗಿತ್ತು, ಎಲ್ಲೆಲ್ಲ ತೂತಾಗಿತ್ತ. ಆಮೇಲೆ ಪ್ಲಾಸ್ಟಿಕ್ ಅವ್ನ ಕೇಳಿದ್ರೆ ಅವನೇನಂದ, ಎಲ್ಲ ಸೇರಿ ಒಂದ್ 5-6 ಬಕೀಟ್ 8-10 ಬಕೀಟ್ ಎಲ್ಲ ಸೇರಿ ಹೊಡ್ಕೊಂಡೋಗಿರೋ, ಎಲ್ಲ ಸೇರ್ಬಿಟ್ಟು 10 ರೂಪಾಯಿ ಕೊಡತ್ತೀನಿ ಏನಂದ. ಅಯ್ಯ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನೇ ತಗೊಂಡ್ ಅದಕ್ಕೆ ಒಂದ್ ಸ್ವಲ್ಪ ಮಣ್ಣು ತುಂಬಿಸಿ ಅದಕ್ಕೆ ಎಲ್ಲ ಬೀಜಗಳು ಹಾಕೊಂಡಿದೀನಿ, ಸಾಕು ನಂಗ್ ಮನೆಗಾಗುತ್ತೆ. ಈ ಸರಿ ಮಿತ್ಮೀರ್ ಬಿಟ್ಟೈತೆ ಚಳಿ ಅನ್ನೋದು, ಏನ್ ಸಿಕ್ಕಾಪಟ್ಟೆ ಮಿತ್ಮೀರ್ಕೊಂಡು ಆಯ್ತಾ ಎಲ್ಲ ಕಂಚನ್ ಕಾಣದಂಗೆ. ಇಂತ ಚಳಿ ಇರ್ಲಿಲ್ವಂತೆ, ಕಾಯಿಲೆನೆ ಬರ್ದಿದ್ದವ್ರಿಗೆಲ್ಲವ ಎಲ್ಲಾರ್ಗು ಶೀತ ಕೆಮ್ಮು ಎಲ್ಲ ಅದು ಒಂಥರ. ಆಮೇಲೆ ಹಂಗಲ್ಲ ಸುಬಕ, ಇದು ಏನು ಯಾವ ವರ್ಷನೇನು ಬರ್ದಿದಂಗ ಇತ್ತಿತ್ತ, ಆದ್ರೆ ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಈಗ ಒಂದ್ 2-3 ವರ್ಷದಿಂದವ ಯಾವ್ದಾದ್ರು ಕೊರೋನಾ ಮಾರಿ ಬಂದ್ಬಿಟ್ಟು ಎಲ್ಲ ಒಂಚೂರು ಕೆಮ್ಮಿರ್ ಸಾಕು ಸೀನಿಯರ್ ಸಾಕು ಕೊರೋನಾ ಕೊರೋನಾ ಆಗೈತೆ ಹೊರತು ಶೀತಕ್ಕೆ ಮಿಲ್ದನ ಇದ್ದಂತದ್ದು ಯಾವ್ದು ಇಲ್ಲ. ಸ್ವಲ್ಪ ಜಾಸ್ತಿ ಐತೆ ಶೀತ ಈ ವರ್ಷ ಅನ್ನಿಸ್ತಾ ಇದಷ್ಟೇ ಅನ್ನಿಸ್ತಾ ಇದಷ್ಟೇ ಶೀತಕ್ಕೆ ಮೇನ್ ಜಾಸ್ತಿ ಆಗಿಲ್ಲ, ಅಲ್ಲಿ ಯಾರಿಗು ಬರ್ದಂಗು ಇಲ್ಲ, ಅದು ಎಲ್ರಿಗೂ ಬರ್ತದೆ. ಅದಕ್ಕೆ ಹೇಳಲ್ವಾ, ನೆಗಡಿ ಅಂತ ರೋಗವಿಲ್ಲ, ಬುಗಡಿ ಅಂತ ಒಡವೆ ಇಲ್ಲ ಅಂತಾರೆ. ಅಂದ್ರೆ ಆ ಶೀತ ಬಂದ್ಬಿಟ್ರೆ ನಿನ್ ಮಾತ್ರೆ ತಗೋ ಇಂಜೆಕ್ಷನ್ ತಗೋ, 7 ದಿವಸಕ್ಕಿಂತ ಕಡಿಮೆ ಅದ್ ಕಡಿಮೆ ಆಗೋದಿಲ್ಲ. ಅದು ಒಂಥರ ವೈರಸ್ ಅಲ್ವಾ ಸುಬಕ. ನೋಡೀಗ ಹಣೆಯ ಚೆನ್ನಾಗಿದ್ದ, ಈ ಕೆಮ್ತವನೆ ಮತ್ತೆ ಸ್ವಲ್ಪ ಸರಿ ಹೋಯ್ತಾನೆ. ಅದೇನು ಅಂತಂದ್ರೆ ಬತ್ತದೆ ಹೋಯ್ತದೆ, ಈ ತಂಡಿ ಗಾಳಿ ಅಲ್ವಾ, ವಾತಾವರಣ ತಂಡಿ ಐತೆ. ಸಾಲದಕ್ಕೆ ಬೆಳಗಿನ ಹೊತ್ತೇನ್ ಕಡಿಮೆ ಹಿಮ ಬೀಳ್ತೈತೆ ಅಂತೀಯಾ? ನಾನು ಇನ್ನೊಂದ್ 4 ದಿವಸ ನೋಡ್ತೀನಿ ಶಂಕರಣ್ಣ, ಇದು ಹಿಂಗೆ ಮುಂದುವರಿತು ಅಂತ ಅಂದ್ರೆ ಊರನ್ನೇ ಬಿಟ್ಬಿಡ್ತೀನಿ ನೋಡ್ ನಮ್ಮ ಊರಾದ್ರೆ ಊರನ್ನೇ ಬಿಟ್ಬಿಡ್ತೀನಿ. ಯಾಕೆಂತಂದ್ರೆ ನನ್ಗೆ ಆಯ್ತಲ್ಲ ತಡೆಯಕಾಯ್ತಿಲ್ಲ. ನಾನೊಂದ್ ಮಾತು ಹೇಳ ಅಣ್ಣ ಸುಬಾಕ, ಅವ್ನ ಮಾತು ಹೇಳ್ತೀನಿ ಕೇಳಿ ಅಣ್ಣ. ಹಿಂಗೆ ನೀನು ಊರ್ಗಿರೋ ಬಿಡ್ತೀನಿ ಅಂತ ಸುಮ್ಮನೆ ತಮಾಷೆಗೂ ಹೇಳ್ಬೇಡ, ಮನೆಯಿಂದ ಹೊರಗೆ ಬರ್ಬೇಡ ಅಷ್ಟೇ. ನೀನು ಹೆಂಗಿದ್ರು ಸೌದೆ ಒಲೆ ಐತೆ ಆಯ್ತಾ, ಬೆಳಗಿನ ಹೆಂಗಿರೋ ನೀರಲ್ಲಿ ಉರಿ ಹಾಕ್ತಾರಲ್ಲ ಅಲ್ಲಿ ಕೂತ್ಕೊಂಡ್ಬಿಡ ಅಚ್ಚುಕಟ್ಟಾಗಿ, ಮೈ ಬಿಸಿ ಆಯ್ತದೆ. ಸಾಲಿಗೆ ನೀನು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಕೊಡ್ತಾರ, ಏನ್ ಸಮಸ್ಯೆ ಇಲ್ವಾ? ಹಂಗಾಗಿ ನೀವು ಇನ್ನೊಂದ್ಸಲ ಅಪ್ಪಿ ತಪ್ಪಿನೂ ಊರ್ ಬಿಡ್ತೀನಿ ಅಂತ ಹೇಳ್ಬೇಡ. ಆಯ್ತಾ, ನೀನೇನಾದ್ರು ಊರ್ ಬಿಡ್ಬಿಟ್ಟ ನಮ್ ಕತೆ ಏನಾಗ್ಬೇಕು? ನಾವ್ಯಾರು ನಣೆಯ ಈಗ ಕೈ ತೋಟದಲ್ಲಿ ಇನ್ನೇನೇನ್ ಬೆಳಿಬಹುದು ಅಂತ ಒಂದೇ ಒಂದು ಹೇಳ್ಬಿಡ್ತೀನಿ. ಈ ಗೋರಿಕಾಯಿ, ಅಲ್ಸಂದೆ, ಬೀನ್ಸು, ಮೂಲಂಗಿ, ಗೆಡ್ಡೆಕೋಸು, ಬೆಂಡೆಕಾಯಿ, ಎಲೆಕೋಸು, ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟ್, ಅವ್ರೆ, ಬದ್ನೆ ಹಾಕಬಿಟ್ರೆ ಈಗ ಅಲ್ಲ ಮಕ್ಳಿಗೆ ಪಾಠ ಎಲ್ಲ ಒಂದೊಂದ್ರಿಗೆ ಹೇಳ್ಬಿಟ್ಟಲ್ಲ ನಮ್ಮ ಮನೆ ಬರ್ದಿಟ್ಕೊಂಡಿದ್ದಲ್ಲಿ ಬರ್ತೋ ಅಂತವ. ಈಗ ನೀನ್ ಹೇಳ್ತಾ ಹೇಳ್ತಾ ನೋಡಿದ ಅವ್ಳು ಬರ್ಕೊಂಡೆ ಬಿಟ್ಲು ಸುಬ್ಬಕ್ಕ, ಅಪರೂಪಕ್ಕೆ ಬಂದವಳೆ ಸುಬ್ಬಕ್ಕ. ಆಯ್ತಾ, ಬನ್ನಿ ಇಬ್ರು ಬನ್ನಿ ಮನೆಗೆ ಹೋಗಿ ಆಯ್ತಾ, ಬಿಸಿ ಬಿಸಿ ಕಷಾಯ ಮಾಡಿಸ್ತೀನಿ ಆಯ್ತಾ, ಕಷಾಯ ಕುಡ್ಕೊಂಡು ಹೋಗನಂತೆ. ಕಷಾಯ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಸೊಪ್ಪ ಹಾಕ್ಬಿಟ್ಟು ಮಾಡ್ತೀನಿ. ನೀ ಕುಡಿಬೇಕು ಒಂದ್ಸತಿ, ಮತ್ತೆ ಸಿಕ್ತಾಗೆಲ್ಲ ಕೇಳ್ತೀಯ. ಹಂಗಂತೀಯ ಸುಬ್ಬಕ್ಕ, ಕಷಾಯ ಹೆಂಗ್ ಮಾಡೋದು ನಂಗೆ ಕೊಡು ಕಷಾಯ. ಬಾ ನಮ್ಮನೆಯೊಳಗೆ ಚೆನ್ನಾಗಿ ಕಾಯಿಸ್ತಲ್ಕನ, ಕುಡಿದು ಟೈಮಲ್ಲಿ ರುಚಿ ಹೇಳುವಂತೆ. ಸರಿ ನೋಡಣ, ಹೋಗಣಣ್ಣಯ್ಯ. ಆಯ್ತಾಯ್ತು. ಇದುವರೆಗೂ ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಡಿ ಸುಜಲಾದೇವಿ. ಡಾಕ್ಟ್ರೇ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೇ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿನ್ಗೆ, ಮಂಕಾಗಿದ್ದೀಯಲ್ಲ? ಟೀಚರ್, ಮುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ಮುಟ್ಟು ಶುರು ಆಗುತ್ತೆ. ನಂಗ್ ಓದಲು ಆಸಕ್ತಿನ ಇಲ್ಲ. ನೋಡ್ ಪುಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಆಪ್ತ ಸಮಾಲೋಚನೆ ಮಾಡಿ ನಿನ್ನ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.